ಸ್ಮರಣ ಇದು ಸಾಧನೆಯ ಮೂರನೇ ಮೆಟ್ಟಿಲು. ಹರಿಸ್ಮರಣಂ ಸರ್ವ ವಿಪತ್ ವಿಮೋಕ್ಷಿಣಿ ಅಂತ. ಪರಮಾತ್ಮನನ್ನು ಸದಾಕಾಲ ಸ್ಮರಣೆ ಮಾಡಿದ್ರೆ ಸರ್ವ ವಿಪತ್ತುಗಳಿಂದ ಪರಿಹಾರ. ಗುರುಸ್ಮರಣಂ ಸರ್ವ ಸಮೃದ್ಧಿದಾಯಿನಿ ಅಂತ. ಗುರುಸ್ಮರಣೆ ಮಾಡಿದ್ರೆ ಸರ್ವ ಸಂಪತ್ತುಗಳು ಕೂಡ ಪ್ರಾಪ್ತಿ ಅನ್ನೋದಾಗ್ತಾ ಇದೆ. ಅದಕ್ಕೆ ಸ್ಮರಣೆ ಅನ್ನೋದು ಅತಿ ಮುಖ್ಯ. ಹರಿಸ್ಮರಣೆಯೂ ಬೇಕು, ಗುರುಸ್ಮರಣೆಯೂ ಬೇಕು ಅಂತ. ಸ್ಮರಣೆ ಅಂದರೆ ಚಿಂತನೆ ಅಂತ. ಇದು ಅತಿ ಭಕ್ತಿಗೆ ಪೂರ್ವಕವಾಗಿರ್ತಕ್ಕಂಥ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಅಂಗ. ಮೊದಲಿಗೆ ಶ್ರವಣ, ಅದು ನಾವು ಮಾಡಬೇಕು, ಇತರರಿಗೂ ಮಾಡಿಸಬೇಕು. ನಾವು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತಾದರೆ ನಮಗೆ ಇನ್ನೊಂದು ಬೇಕಲ್ಲ, ಅದೇ ಸ್ಮರಣ. ನಾವು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತಾದರೆ ಮೊದಲು ಅದು ನಮಗೆ ನೆನಪಿನಲ್ಲಿ ಉಳಿಯಬೇಕು, ಅದೇ ಸ್ಮರಣೆ. ಸ್ಮರಣೆಯ ಪರಿಚಯ ನಮಗೆ ಇದ್ದೇ ಇದೆ, ಆದರೆ ಭಗವಂತನ ಸ್ಮರಣೆ ನಾವು ಮಾಡಿಲ್ಲ ಅಷ್ಟೇ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾವೆಲ್ಲ ಇಲ್ಲಿ ಬಂದು ಕೂತಿದ್ದೀವಿ, ಪ್ರವಚನ ಕೇಳ್ತಾ ಇದ್ದೀವಿ, ಆದರೆ ನಮ್ಮ ಸ್ಮರಣೆ ಎಲ್ಲಿದೆ ಅಂದರೆ ಮನೆಗೆ ಬೀಗ ಸರಿಯಾಗಿ ಹಾಕಿದ್ದೀನೋ ಇಲ್ಲೋ, ಒಲೆ ಮೇಲೆ ಹಾಲಿಟ್ಟಿದ್ದೀನೋ ಏನೋ, ಈ ರೀತಿಯಾಗಿ ನಾನಾ ವಿಚಾರವಾಗಿ ನಾವು ಇಲ್ಲಿ ಬಂದು ಕೂತರೂ ಕೂಡ ನಮ್ಮ ಮನಸ್ಸು ಬೇರೆ ಯಾವ್ಯಾವುದನ್ನು ಸ್ಮರಣೆ ಮಾಡ್ತಾ ಇದೆ. ಅದೇ ನಾವು ಭಗವಂತನ ವಿಷಯವಾಗಿ ಸ್ಮರಣೆ ಮಾಡಿದ್ವಿ ಅಂತಾದರೆ ನಮಗೆ ಅದು ಮೋಕ್ಷಕ್ಕೆ ಸಾಧನ ಆಗ್ತಾ ಇದೆ. ಹೇಳುವಾಗಲೂ ಅಂದರೆ ನಾವು ಕೀರ್ತನ ಮಾಡುವಾಗಲೂ ನೆನಪಿರಬೇಕು, ಶ್ರವಣ ಮಾಡಬೇಕಾದ್ರೂ ನೆನಪಿರಬೇಕು, ಹೇಳಿದ್ದು ನೆನಪಿರಬೇಕು, ಆವಾಗ ಮಾತ್ರ ಸ್ಮರಣೆ ಬರಲಿಕ್ಕೆ ಸಾಧ್ಯ. ಶಾಸ್ತ್ರ ನಮಗೆ ತಿಳಿಸತ್ತೆ ಸ್ಮರಣೆ ಅನ್ನೋದು ಒಂದು ಅಗ್ನಿ ಅಂತ. ಈ ಅಗ್ನಿ ಇರೋದೆಲ್ಲಿ ಅಂತ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಶ್ಮಲಗಳನ್ನು ಸುಟ್ಟು ಹಾಕುವ ಸಾಮರ್ಥ್ಯ ಇರೋ ಏಕೈಕ ಸಾಧನ ಅಂತಾದರೆ ಈ ಸ್ಮರಣ ಅನ್ನೋ ಅಗ್ನಿಗೆ ಮಾತ್ರ. ಇದುವರೆಗೆ ಕಂಡದ್ದನ್ನು ಕೇಳಿದ್ದನ್ನು ಮಾತ್ರ ಸ್ಮರಣೆ ಮಾಡೋದಷ್ಟಕ್ಕೆ ಸಾಧ್ಯ. ಹಾಗೆ ನಾವು ಕೇಳಿದ್ದನ್ನು ಹೇಳಬೇಕು, ಹೇಳಿದ್ದನ್ನು ಕೇಳಬೇಕು, ಇದೆಲ್ಲ ಆಗಬೇಕು ಅಂತಾದರೆ ಶ್ರವಣವೂ ಬೇಕು, ಕೀರ್ತನೆಯೂ ಬೇಕು. ಆ ಎರಡೂ ನಡಿಬೇಕು ಅಂತಾದರೆ ಮಧ್ಯೆ ಬೇಕಾಗಿರ್ತಕ್ಕಂಥದ್ದು ವಿಶಿಷ್ಟವಾಗಿ ಸ್ಮರಣೆ ಅಂತ. ಹೇಳಿ ಕೇಳಿ ನೋಡಿ ಇದ್ಯಾವುದು ಇಲ್ಲದೆ ಇದ್ದರೆ ಸ್ಮರಣೆ ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಭಾಗವತ ಹೇಳೋದು, ಅನೇಕ ಜನ್ಮಾರ್ಜಿತ ಪಾಪ ಸಂಚೇಂ ಹರತ್ಯ ಶೇಷಂ ಸ್ಮೃತ ಮಾತ್ರೇವ ಅಂತ. ನಾವು ಒಂದು ಸಲ ಭಕ್ತಿಯಿಂದ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡಿದ್ವಿ ಅಂತಾದರೆ ಅನೇಕ ಜನ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ, ಎಲ್ಲ ರೀತಿಯ ಪಾಪಗಳು ಕೂಡ ಪರಿಹಾರ ಅನ್ನೋದು ಭಗವಂತ ಮಾಡ್ತಾನೆ. ಆ ಭಗವಂತ ಆ ರೀತಿಯಾಗಿ ನಮ್ಮ ಪಾಪವನ್ನು ಪರಿಹಾರ ಮಾಡಬೇಕು ಅಂತಾದರೆ ಅವನು ನಮ್ಮಿಂದ ನಿರೀಕ್ಷೆ ಮಾಡೋದೇನು, ಸದ್ಗುಣವ ಕದ್ದವರ ಅಘವ ಕದಿವನ ಅನಗನೆಂದೆನಿಸಿ ಅಂತ. ಯಾರು ಭಗವಂತ ನಮ್ಮಿಂದ ಎಲ್ಲ ದೊಡ್ಡ ದರೋಡೆಕೋರನಂತೆ ಎಲ್ಲ ಪಾಪವನ್ನು ಕೂಡ ಸ್ವಲ್ಪವೂ ಬಿಡದೆ ಇದ್ದಂಗೆ ಬಾಚಿ ಪರಿಹಾರ ಮಾಡ್ತಾನೆ. ಅಂಥ ಪರಮಾತ್ಮ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು, ಭಕ್ತನಿಂದ ನಿರೀಕ್ಷೆ ಮಾಡೋದು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕಳ್ಳತನ. ಆದರೆ ನಮ್ಮ ಭಗವಂತನಿಗೂ ಲೋಕದಲ್ಲಿರ್ತಕ್ಕಂಥ ಕಳ್ಳನಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಕಳ್ಳರು ಬೆಲೆ ಬಾಳೋದನ್ನೆಲ್ಲ ಇಷ್ಟವಾದದ್ದನ್ನೆಲ್ಲ ಕದ್ಕೊಂಡು ಹೋಗ್ತಾರೆ. ಯಾವಾಗ ನಾವು ಮೈ ಮರೆತು ಬೇರೆ ವಿಷಯದಲ್ಲಿ ತಲ್ಲೀನರಾದಾಗ ಅವನು ಬೆಲೆ ಬಾಳುವ ನಮ್ಮ ವಸ್ತುಗಳನ್ನೆಲ್ಲ ಅಪಹಾರ ಮಾಡ್ತಾನೆ. ಆದರೆ ಭಗವಂತ ನಮಗೆ ಅನಿಷ್ಟವಾದ ನಮಗೆ ಬೇಡವಾಗಿರ್ತಕ್ಕಂಥ ಪಾಪಗಳನ್ನು ಕರೀತಾನೆ. ಆದರೆ ಯಾವಾಗ ಅಂತ ಕೇಳಿದ್ರೆ, ನಾವು ಮೈ ಮರೆಯದೆ ಯಾವಾಗೂ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಗ ಈ ಕಳ್ಳತನವನ್ನು ಮಾಡ್ತಾನೆ. ಇನ್ನೊಂದು ವ್ಯತ್ಯಾಸ ಏನು ನೋಡ್ರಿ, ಬೇರೆ ಕಳ್ಳರು ಕೂಗಿ ಕರೆದ್ರೆ ಓಡಿ ಹೋಗ್ತಾರೆ, ಆದರೆ ನಮ್ಮ ಭಗವಂತ ನಾವು ಸ್ಮರಣೆ ಮಾಡಿದ್ರೆ ಸಾಕು, ಅಥವಾ ಗಟ್ಟಿಯಾಗಿ ಜೋರಾಗಿ ಹರಿ ವಿಠಲ ಸಲಹೆಂದೆನಲು ಆ ರೀತಿಯಾಗಿ ಜೋರಾಗಿ ಕೂಗಿ ಕರೆದ್ರೆ ಓಡೋಡಿ ಬರ್ತಾನೆ. ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇ ನ ರವೋ ಮದ್ಭಕ್ತಾಹ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನಾನು ಅಲ್ಲೆಲ್ಲೂ ಇಲ್ಲ, ಎಲ್ಲಿ ನನ್ನ ಭಕ್ತರು ಗಾಯನ ಸ್ತೋತ್ರ ಸ್ಮರಣೆ ಇತ್ಯಾದಿಗಳನ್ನು ಮಾಡ್ತಾರಲ್ಲ ಅಲ್ಲೇ ನಾನು ಇರ್ತೀನಿ ಅಂಥೇಳಿ ಭಗವಂತ ಎಲ್ಲೋ ಇರಲಿ ಅಲ್ಲಿಂದ ಓಡಿ ಓಡಿ ಬರ್ತಾನೆ ಭಗವಂತ. ಅಂದರೆ ಅವನು ಎಲ್ಲೂ ಇಲ್ಲ, ನಮ್ಮ ಹೃದಯ ಗುಹೆಯೊಳಗೇ ಇದ್ದಾನೆ, ಅವ್ಯಕ್ತನಾಗಿ ಇದ್ದಾನೆ. ಅವನ ಇರುವಿಕೆಯ ಅರಿವು ಬರಬೇಕು ಜೀವನಿಗೆ ಅಂತಾದರೆ ಸದಾಕಾಲ ಭಗವಂತನ ಸ್ಮರಣೆ ಅನ್ನೋದು ಮಾಡಬೇಕು. ಹಂಗಾರೆ ಸ್ಮರಣೆ ಅನ್ನೋದು ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಬೇಕಾ ಅಂತ ಕೇಳಿದ್ರೆ ಅಲ್ಲ, ಲೌಕಿಕದಲ್ಲೂ ಈ ಸ್ಮರಣೆ ಅನ್ನೋದು ಬೇಕೇ ಬೇಕು. ಶ್ರವಣ ಕೀರ್ತನ ಸ್ಮರಣೆ ಇದೆಲ್ಲವೂ ಕೂಡ ಲೋಕದಲ್ಲಿ ಬೇಕೇ ಬೇಕು ನಮಗೆ. ಗುರುಗಳಿಂದ ಶ್ರವಣ ಮಾಡಬೇಕು, ಶಿಷ್ಯ ಗುರುಗಳಿಗೆ ಒಪ್ಪಿಸುವ ಮೂಲಕ ಕೀರ್ತನ ಮಾಡಬೇಕು. ಮೊದಲಿಗೆ ಗುರುಗಳು ಹೇಳಿದ್ದ ಪಾಠವನ್ನು ಶ್ರವಣ ಮಾಡಬೇಕು, ಕೇಳಬೇಕು, ಆಮೇಲೆ ಗುರುಗಳಿಗೆ ಒಪ್ಪಿಸುವ ಮೂಲಕ ಕೀರ್ತನ. ಆ ಎರಡೂ ಸರಿ ಆಗಬೇಕು ಅಂತ ಆದರೆ ಮಧ್ಯೆ ಬೇಕಾಗಿದ್ದು ಯಾವುದು, ಸ್ಮರಣೆ. ಆ ಸ್ಮರಣೆ ಅನ್ನೋದು ಸಕಾಲಕ್ಕೆ ಬಂದರೆ ಎಕ್ಸಾಮ್ ಪಾಸು, ಸಕಾಲಕ್ಕೆ ಬರಲಿಲ್ಲ ಅಂತಾದರೆ ಎಕ್ಸಾಮಲ್ಲಿ ಫೇಲು. ಅದಕ್ಕೆ ಆ ಸ್ಮರಣೆ ಅನ್ನೋದು ಅತಿ ಅವಶ್ಯವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಹೀಗೆ ಶ್ರವಣ ಕೀರ್ತನ ಸ್ಮರಣೆ ಇದೆಲ್ಲವೂ ಕೂಡ ಲೌಕಿಕದಲ್ಲೂ ಬೇಕು, ಆಧ್ಯಾತ್ಮಿಕದಲ್ಲೂ ಬೇಕು. ಅದು ಪರಮಾತ್ಮನ ವಿಷಯಕವಾಗಿ ಆಯಿತು ಅಂತಾದರೆ ತತ್ವಜ್ಞಾನದ ದ್ವಾರ ಮೋಕ್ಷಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಶಾಸ್ತ್ರ ಆದೇಶ ಮಾಡುತ್ತೆ. ಭಗವಂತನ ಮಹಿಮೆಯನ್ನು ಹೇಳುವವರಿದ್ದಾಗ ಶ್ರವಣ ಮಾಡಬೇಕು, ಕೇಳುವವರಿದ್ದಾಗ ಹೇಳಬೇಕು. ಅಂದರೆ ಪಾಠ ಪ್ರವಚನವನ್ನು ನಿತ್ಯದಲ್ಲೂ ಮಾಡಬೇಕು ಅಂತ. ಅಕಸ್ಮಾತ್ ಎರಡೂ ಆಗದೇ ಇದ್ದಾಗ ಸ್ಮರಣೆ ಮಾಡಿರಿ, ನಿರಂತರ ಶ್ರವಣದಿಂದ ಮನನ, ಮನನದಿಂದ ಧ್ಯಾನ ಅಂಥೇಳಿ ಆ ರೀತಿಯಾಗಿ ಅದು ಎರಡೂ ಶ್ರವಣ ಮನನ ಎರಡೂ ಆಗಲಿಲ್ಲ ಅಥವಾ ಶ್ರವಣ ಕೀರ್ತನ ಆಗಲಿಲ್ಲ ಅಂತ ಆದರೆ ಸ್ಮರಣೆ ಅನ್ನೋದನ್ನು ಮಾಡಬೇಕು, ಮನನ ಮಾಡಬೇಕು, ಅದನ್ನೇ ಮೆಲುಕು ಹಾಕೋದು ಅಂಥೇಳಿ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ, ಗೋವು ಆಹಾರ ಸಿಕ್ಕಾಗ ಒಟ್ಟಿಗೆ ತಿಂದು ಬಿಡುತ್ತೆ, ಆಮೇಲೆ ಒಂದೇ ಹೋಗಿ ಒಂದು ಕಡೆ ಕುಳಿತು ನಿಧಾನವಾಗಿ ಮೆಲುಕು ಹಾಕುತ್ತೆ. ಹಾಗೆ ಅವಕಾಶ ಸಿಕ್ಕಾಗೆಲ್ಲ ಶ್ರವಣ ಮಾಡಬೇಕು, ನಿರಂತರ ಶ್ರವಣದಿಂದ ಮನನ, ಆ ನಂತರದಲ್ಲಿ ಮನನ ಮಾಡಿ ಮತ್ತು ಅದನ್ನು ಸ್ಮರಣ ಮಾಡೋದು, ಕೀರ್ತನ ಮಾಡೋದು, ಈ ರೀತಿಯೆಲ್ಲ ನಿರಂತರವಾಗಿ ಮಾಡಿ ಅದೆಲ್ಲವೂ ಕೂಡ ಹೇಗಿರಬೇಕು ಅನುಸಂಧಾನ ಅಂದರೆ ವಿಷ್ಣೋಹ ಸ್ಮರಣಂ ಅಂತ. ಅದು ಯಾವಾಗ ಪರಮಾತ್ಮನ ಅಥವಾ ಭಗವದ್ವಿಷೇಕವಾಗಿರ್ತಕ್ಕಂಥ ವಿಷಯಗಳಾಯಿತು ಅಂತಾದರೆ ಅದು ಮೋಕ್ಷಕ್ಕೆ ದಾರಿ ಅನ್ನೋದಾಗ್ತಾ ಇದೆ. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನವುಳ್ಳ ಬಗೆ ಅಂತ. ಆವಾಗ ನಾವು ಯಾವುದೇ ಲೌಕಿಕ ವೈದಿಕ ಈ ರೀತಿಯ ಯಾವುದೇ ಕೃತ್ಯಗಳನ್ನು ಕೆಲಸಗಳನ್ನು ಮಾಡಿದರೂ ಕೂಡ ಯಾವಾಗ ಹರಿಸ್ಮರಣೆ ಅನ್ನೋದು ಬಂತೋ ಆವಾಗ ಅದೆಲ್ಲವೂ ಕೂಡ ಮಂತ್ರತುಲ್ಯವಾಗ್ತಾ ಇದೆ. ಆ ಎಲ್ಲವೂ ಕೂಡ ಭಗವಂತನ ಭಗವದ್ಭಕ್ತರ ಪೂಜಾ ಅಥವಾ ಸೇವಾದಿಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಹಂಗಾರೆ ಈ ಸ್ಮರಣೆಯನ್ನು ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾರೆ, ಸಂತತಂ ಚಿಂತೆಯೇ ದಂತಂ ಅಂತಕಾಲೇ ವಿಶೇಷತಃ ಅಂತ. ಸದಾಕಾಲ ಪರಮಾತ್ಮನ ಸ್ಮರಣೆ ಅನ್ನೋದು ಮಾಡಬೇಕು. ಮೋಕ್ಷ ಬೇಕು ಅಂದು ಅಂತಕಾಲೇ ವಿಶೇಷತ, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬಂದರೆ ಮಾತ್ರ ಮೋಕ್ಷ. ಹಂಗಾರೆ ಅಂತ್ಯಕಾಲದಲ್ಲಿ ನಾವು ಬಯಸಿದಂತೆ ಪರಮಾತ್ಮನ ಸ್ಮರಣೆ ಬರುತ್ತಾ ಅಂದರೆ ಸರ್ವತಾ ಇಲ್ಲ, ಸದಾ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ರೇ ಅಂತ್ಯಕಾಲದಲ್ಲಿ ಬಂದರೂ ಬರಬಹುದು, ಇಲ್ಲದೇ ಇದ್ದರೂ ಇಲ್ಲ, ಜೀವನ ಸ್ವರೂಪ ಯೋಗ್ಯತೆಯಂತೆ. ಅದಕ್ಕೆ ಸದಾ ಕಾಲ ಅದನ್ನು ನಾವು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡ್ರೆ ಮಾತ್ರ ಅಂತ್ಯಕಾಲದಲ್ಲಿ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ಸ್ಮರಣೆ ಬಂದು ಮೋಕ್ಷಕ್ಕೆ ಸಾಧನ ಆಗ್ತಾ ಇದೆ. ಅದರಿಂದ ಸದಾ ಕಾಲದಲ್ಲೂ ಮಾಡಬೇಕು ಅಂತ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯಂನ ಜಾತುಚಿತ್ ಅಂತ. ಅಂದರೆ ಸದಾ ಕಾಲ ಪರಮಾತ್ಮನ ಸ್ಮರಣೆ ಅನ್ನೋದನ್ನು ಮಾಡಬೇಕು ಅಂತ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಸ್ಮರಣೆ ಮಾಡೋ ಕಾಲಕ್ಕೆ ವಿಷ್ಣೋಹ ಸ್ಮರಣಂ, ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಸ್ಮರಣೆ ಮಾಡೋದರಿಂದ ಮನಸ್ಸು ಗಟ್ಟಿಯಾಗುತ್ತೆ, ವಿಲ್ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ. ಪ್ರಹ್ಲಾದರಾಜರ ದೃಷ್ಟಾಂತದಲ್ಲಿ ನೋಡ್ತೀವಿ, ಹಿರಣ್ಯಕಶಿಪು ನಾನಾ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕಗಳನ್ನೆಲ್ಲ ಅವನನ್ನು ಸಂಹಾರ ಮಾಡಬೇಕು ಅಂತ ತಂದರೂ ಕೂಡ ಸದಾಕಾಲ ಅನನ್ಯವಾಗಿ ಪರಮಾತ್ಮನ ಸ್ತೋತ್ರ ಮಾಡುವಂಥ ಪ್ರಹ್ಲಾದರಾಜರಿಗೆ ಅದರಿಂದ ಏನೂ ಆಗಲಿಲ್ಲ, ಮನಸ್ಸು ಇನ್ನಷ್ಟು ಗಟ್ಟಿಯಾಯಿತು ಅಂತ. ಹೀಗೆ ಜ್ಞಾನಿಗಳ ಅಭಿಮತ ಅಥವಾ ಚಿಂತನೆ ಅನ್ನೋದು. ವಿಪತ್ ವಿಸ್ಮರಣಂ ವಿಷ್ಣೋಹೋ ಸಂಪತ್ ನಾರಾಯಣ ಸ್ಮೃತಿ ಅಂತ. ವಿಪತ್ತು ಅಂದರೆ ಭಗವಂತನ ವಿಸ್ಮರಣೆ, ಸಂಪತ್ತು ಅಂದರೆ ನಾರಾಯಣನ ಸ್ಮರಣೆ ಅಂತ ಜ್ಞಾನಿಗಳ ಅಭಿಮತ. ಆ ರೀತಿಯಾಗಿ ಜ್ಞಾನಿಗಳು ಚಿಂತನೆ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಏನು ಅಂದರೆ ಅಂಧವಚನವ ನಿಜಕ್ಕೆ ತಂದು ತೋರ್ಪನು ಅಂತ. ಅಂಥ ಜ್ಞಾನಿಗಳು ಒಂದು ಮಾತಾಡಿದರೂ ಕೂಡ ಅದು ಸತ್ಯ ಅನ್ನೋದಾಗುತ್ತೆ. ಯಾಕಂದರೆ ಸದಾಕಾಲ ಭಗವನ್ನಾಮ ಸಂಕೀರ್ತನ ಶ್ರವಣ ಸ್ಮರಣ ಇತ್ಯಾದಿಗಳನ್ನು ಮಾಡಿ ಅವರು ಏನು ಕೆಲಸ ಮಾಡಿದರೂ ಕೂಡ ಅಲ್ಲಿ ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥದ್ದು ಪರಮಾತ್ಮನ ಅನುಸಂಧಾನದಿಂದನೇ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಆಗ್ತಾ ಇದೆ. ಈ ಸ್ಮರಣೆಯಲ್ಲಿ ಎರಡು ವಿಧ ಅಂತ, ಒಂದು ಖಂಡ ಸ್ಮೃತಿ ಇನ್ನೊಂದು ಅಖಂಡ ಸ್ಮೃತಿ ಅಂತ ಎರಡು ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಧ್ರುವ ಪ್ರಹ್ಲಾದ ಅವರೆಲ್ಲ ಆ ಸ್ಮರಣೆಯನ್ನು ಮಾಡಿದ್ದಕ್ಕೆ ಉತ್ತಮವಾಗಿರ್ತಕ್ಕಂಥ ದೃಷ್ಟಾಂತ. ಸಂಸ್ಮರಣೆ ಮಾತ್ರದಿಂದಲೇ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಗಟ್ಟಿಯಾಗಿ ಸಾರಿದವರು ಶ್ರೀಮದ್ ಆಚಾರ್ಯರು. ಒಂದು ತಾವು ಕ್ಷಣವೂ ಬಿಡದೆ ಪರಮಾತ್ಮನನ್ನು ಸದಾಕಾಲ ಸ್ಮರಣೆ ಮಾಡಿದವರು ಅವರು ಅಂತ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾರೆ, ಕೃತೆ ತಾಪೆ ಅನುತಾಪೋ ವೈ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಸ್ಥಿತ್ತಂತು ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ ಅಂತ. ಹರಿ ಸಂಸ್ಮರಣೆ ಅನ್ನೋದು ಸದಾಕಾಲ ಮಾಡಬೇಕು. ಹಾಗೆ ಮಾಡೋದು ಅಕಸ್ಮಾತ್ ಏನಾದ್ರು ಪ್ರಾರಬ್ಧ ಕರ್ಮ ನಿಮಿತ್ತನೋ ಅಜ್ಞಾನ ನಿಮಿತ್ತನೋ ಏನಾರು ಪಾಪವನ್ನು ಮಾಡಿದ್ವಿ ಅಂತ ಆದರೆ, ಪಶ್ಚಾತ್ತಾಪಪೂರ್ವಕವಾಗಿ ಪರಮಾತ್ಮನ ಸ್ಮರಣೆ ಮಾಡಿದ್ವಿ ಅಂತ ಆದರೆ ಆ ಪಶ್ಚಾತ್ತಾಪ ಅಂದರೆ ಕಾರ್ಯ ಆದ ನಂತರದಲ್ಲಿ ಅದಕ್ಕೆ ತಾಪ ಪಡ್ತಿದೆಯಲ್ಲ, ಅದೇನಿದೆ ಅದರಿಂದ ಎಲ್ಲ ಪಾಪಗಳು ಕೂಡ ಪ್ರಾಯಶ್ಚಿತ್ತ ಅನ್ನೋದು, ಅದಕ್ಕೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತಾ ಇದೆ ಅಂತ. ಶ್ರೀಮದ್ ಆಚಾರ್ಯರು ಸದಾಕಾಲ ಸ್ಮರಣೆ ಮಾಡ್ತಾಯಿದ್ರು ಭಗವಂತನನ್ನು. ತಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥ ಜಟ್ಟಿಗಳೆಲ್ಲ ಕುತ್ತಿಗೆ ಬಿಗ್ಗಿಯಾಗಿ ಹಿಡ್ಕೋತಾರೆ. ಆವಾಗಲೂ ಕೂಡ ಭಗವಂತನ ಸ್ಮರಣೆಯನ್ನು ಗಟ್ಟಿಯಾಗಿ ಮಾಡಿ ಸ್ಮರಣೆಯ ಮಹತ್ವವನ್ನು ಜಗತ್ತಿಗೆ ತಿಳಿಸ್ಕೊಟ್ಟವರು ಶ್ರೀಮದ್ ಆಚಾರ್ಯರು ಅಂತ. ಹೀಗೆ ತಾವೂ ಸ್ಮರಣೆಯನ್ನು ಮಾಡಿ ಜಗತ್ತಿಗೆ ಸ್ಮರಣೆಯನ್ನು ಅಖಂಡವಾಗಿ ಮಾಡಲೇಬೇಕು ಅಂತ ಜಗತ್ತಿಗೆ ದಿಗ್ದರ್ಶನವನ್ನು ಕೊಟ್ಟವಂಥವರು ಶ್ರೀಮದ್ ಆಚಾರ್ಯರು. ಹೀಗೆ ಶ್ರವಣ ಕೀರ್ತನ ಸ್ಮರಣ ಇದೆಲ್ಲವೂ ಕೂಡ ಭಕ್ತಿಯ ಅಂಗಗಳು, ಸದಾಕಾಲ ಎಲ್ಲರೂ ಅವಶ್ಯವಾಗಿ ಮಾಡಲೇಬೇಕು ಅಂತ ಶಾಸ್ತ್ರ ನಮಗೆ ಆದೇಶವನ್ನು ಮಾಡ್ತಾ ಇದೆ.